ಜ್ಞಾನ ದಿನ್ನಿಯಲ್ಲಿ ಗೋಚರಿಸುವೆ. ದಿವ್ಯ ಜ್ಞಾನ ದಿನ್ನಿಯಲ್ಲಿ ಗೋಚರಿಸುವೆ, ಸುಜ್ಞಾನ ದೀವಿಗೆಯ ಬೆಳಗು ಕಲಿರುವೆ, ಸುಜ್ಞಾನ ದೀವಿಗೆಯ ಬೆಳಗು ಕಲಿರುವೆ, ಮಹಿಮೆಯ ತೋರುತ ಮನದಿ ನೆಲೆಸಿರುವೆ, ಮಹಿಮೆಯ ತೋರುತ ಮನದಿ ನೆಲೆಸಿರುವೆ, ಮಹಿಯೋಳೋ ನಿನ್ನಯ ಮರೆಯಲೋ ಸಾಧ್ಯವೇ ಯೋಗೇಶ್ವರಿ ಕೋ ನಮ್ಮ ದೇವಿ, ಯೋಗೇಶ್ವರಿ ಕೋ ನಮ್ಮ ದೇವಿ, ನಂಬಿದೆ ನಿನ್ನಯ ನಂಬಿದೆ ನಿನ್ನಯ ಪಾದವ ತಾಯಿ, ಯೋಗೇಶ್ವರಿ ಕೋ ನಮ್ಮ ದೇವಿ. ವರಗಿರಿಯಪ್ಪ ತಾತನ ಮಾತೃ ದೇವತೆಯೇ, ಆಹಾ ವರಗಿರಿಯಪ್ಪ ತಾತನ ಮಾತೃ ದೇವತೆಯೇ, ಅರಿತು ಭಜಿಸುವರ ನಿರುತ ಪೊರೆವಳೆ, ವರಗಿರಿಯಪ್ಪ ತಾತನ ಮಾತೃ ದೇವತೆಯೇ, ಅರಿತು ಭಜಿಸುವರ ನಿರುತ ಪೊರೆವಳೆ, ಪರಮಾತಾಯ ಕರಿ ಕರುಣಾ ಸಾಗರಿಯೇ, ಪರಮಾತಾಯ ಕರಿ ಕರುಣಾ ಸಾಗರಿಯೇ, ಸಿರಿವರನ ದಯದಿಂದ ಜನಸಿ ಬಂದವಳೆ, ಯೋಗೇಶ್ವರಿ ಪಾ ನಮ್ಮ ದೇವಿ, ಯೋಗೇಶ್ವರಿ ಪಾ ನಮ್ಮ ದೇವಿ, ನಂಬಿದೆ ನಿನ್ನಯ ನಂಬಿದೆ ನಿನ್ನಯ ಪಾದವ ತಾಯಿ, ಯೋಗೇಶ್ವರಿ ಪಾ ನಮ್ಮ ದೇವಿ. ದೇವಿ ವರಪುತ್ರಾಯ ಚ ಶ್ರೀ ವೆಂಕಟೇಶ್ವರ ಸ್ಥಾಪಿತಾರ್ಥಾಯ ಚ ದಿವ್ಯ ಜ್ಞಾನ ದಿನ್ನಿ ನಿವಾಸಾಯ ಚ ದಿವ್ಯ ಜ್ಞಾನ ದಿನ್ನಿ ನಿವಾಸಾಯ ಚ ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ